ಕರ್ಮಗಳನ್ನು ಸ್ಥೂಲವಾಗಿ ಎರಡು ವಿಭಾಗ ಮಾಡ್ತಾರೆ. ಒಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಅಪ್ರಾರಬ್ಧ ಕರ್ಮ ಅಂತ. ಪ್ರಾರಬ್ಧ ಕರ್ಮ ಅಂದರೆ ಯಾವ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಆಗಿರುತ್ತೋ ಆ ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೆಸರು. ಅಪ್ರಾರಬ್ಧ ಕರ್ಮ ಅಂದರೆ ಯಾವ ಕರ್ಮದ ಫಲವನ್ನು ಇನ್ನೂ ಅನುಭವಿಸೋದಕ್ಕೆ ಆರಂಭ ಆಗಿರೋದಿಲ್ಲ, ಅರ್ಥಾತ್ ಮುಂದೆ ಅನುಭವಿಸೋದಕ್ಕಾಗಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವೋ ಆ ಕರ್ಮಕ್ಕೆ ಅಪ್ರಾರಬ್ಧ ಕರ್ಮ ಅಂತ ಹೆಸರು. ಅದಕ್ಕೆ ಇನ್ನೊಂದು ಹೆಸರು ಸಂಚಿತ ಕರ್ಮ ಅಂತ. ಸಾಧಕನಾಗಿರ್ತಕ್ಕಂಥ ಜೀವ ಮೋಕ್ಷಕ್ಕೆ ಸಾಧನವಾದ ಭಗವಂತನ ಅಪರೋಕ್ಷ ಜ್ಞಾನವನ್ನು ಯಾವಾಗ ಸಂಪಾದಿಸ್ತಾನೆ ಆಗ ಆ ಅಪರೋಕ್ಷ ಜ್ಞಾನದ ಸಾಧನೆಯಿಂದ ಸಂತುಷ್ಟನಾಗಿರ್ತಕ್ಕಂಥ ಕರುಣಾ ಸಮುದ್ರನಾದ ಪರಮಾತ್ಮ ಜ್ಞಾನ ಸಾಧಕನಾದ ಜೀವನಿಗೆ ಎರಡು ದೊಡ್ಡ ಭಾರಿ ಅನುಗ್ರಹವನ್ನು ಮಾಡ್ತಾನೆ. ಒಂದು ಅಪ್ರಾರಬ್ಧ ಕರ್ಮಗಳ ನಾಶ. ಯಾವ ಕರ್ಮಗಳ ಫಲವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನಿಗೆ ಅಪರೋಕ್ಷ ಜ್ಞಾನ ಆಗತ್ತೆ, ಅಂತಹ ಪ್ರಾರಬ್ಧ ಕರ್ಮಗಳನ್ನು ಮಾತ್ರ ಬಿಟ್ಟು ಉಳಿದಂತಹ ಅಂದರೆ ಮುಂದೆ ಅನಂತ ಜನ್ಮಗಳಲ್ಲಿ ಅನುಭವಿಸೋದಕ್ಕಾಗಿ ಅವನ ಖಾತೆಯಲ್ಲಿ ಇರ್ತಕ್ಕಂಥ ಸಂಚಿತ ಕರ್ಮಗಳು, ಅನಂತವಾಗಿರ್ತಕ್ಕಂಥ ಅಂತಹ ಅಪ್ರಾರಬ್ಧ ಅಥವಾ ಸಂಚಿತ ಕರ್ಮಗಳೆಲ್ಲವನ್ನು ಕೂಡ ಭಗವಂತ ಭಸ್ಮ ಮಾಡಿಬಿಡ್ತಾನೆ. ಆಗ ಜೀವನ ಖಾತೆಯಲ್ಲಿ ಅಕೌಂಟ್ನಲ್ಲಿ ಉಳಿಯೋದು ಕೇವಲ ಪ್ರಾರಬ್ಧ ಕರ್ಮ ಮಾತ್ರ. ಆ ಪ್ರಾರಬ್ಧ ಕರ್ಮಗಳನ್ನು ಮಾತ್ರ ಜೀವ ಪೂರ್ಣವಾಗಿ ಅನುಭವಿಸಿನೇ ಅದನ್ನು ತೀರಿಸಬೇಕು, ಮುಗಿಸ್ಬೇಕು. ಭಗವಂತ ಮಾಡುವಂತಹ ಇನ್ನೊಂದು ಉಪಕಾರ ಯಾವುದು ಅಂದರೆ ಉತ್ತರ ಕರ್ಮಗಳ ಅಂದರೆ ಆಗಾಮಿ ಕರ್ಮಗಳ ಲೇಪ ಇಲ್ಲದೇ ಇದ್ದಂಗೆ. ಜೀವನ ಖಾತೆಯಲ್ಲಿ ಪ್ರಾರಬ್ಧ ಕರ್ಮ ಮಾತ್ರ ಉಳಿಯೋದಾದರೂ ಸಹ ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವ ಕಾಲದಲ್ಲಿ ಜೀವ ಮತ್ತೆ ಸಾವಿರಾರು ಕರ್ಮಗಳನ್ನು ಆಚರಣೆ ಮಾಡ್ತಾನೆ. ಅವುಗಳನ್ನು ಭೋಗಿಸಿ ಮುಗಿಸೋದು ಯಾವಾಗ ಅಂತ ಪ್ರಶ್ನೆ ಬಂದೆ. ಇದಕ್ಕೆ ಮತ್ತೆ ಭಗವಂತ ಮಾಡುವಂತಹ ಕಾರುಣ್ಯವನ್ನು ನೆನಪು ಮಾಡ್ಕೋಬೇಕು. ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತ ಮಾಡುವ ಎರಡನೇ ದೊಡ್ಡ ಅನುಗ್ರಹ ಯಾವುದು ಅಂದರೆ ಪದ್ಮ ಪತ್ರ ಮಿಭಾಂಬಸ ಅಂತ ಹೇಳಿದಂಗೆ ಕಮಲದ ಎಲೆ ಮೇಲೆ ನೀರಿದ್ದರೂ ಆ ನೀರಿನ ಲೇಪ ಅಥವಾ ಪ್ರಭಾವ ಕಮಲದ ಎಲೆಗೆ ಆಗೋದಿಲ್ಲ ಹೇಗೋ ಅದರಂತೆ ಜೀವ ಅಪರೋಕ್ಷ ಜ್ಞಾನ ಆದಮೇಲೆ ಮುಂದೆ ಮಾಡ್ತಕ್ಕಂಥ ಕರ್ಮಗಳಿಂದ ಬರುವ ಪಾಪಗಳ ಲೇಪ ಆಗದೇ ಇದ್ದಂಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾದರೆ ಜೀವ ಅಪರೋಕ್ಷ ಜ್ಞಾನವನ್ನು ಮಾಡಿದಾಗ ಅವನ ಎಲ್ಲ ಅಪ್ರಾರಬ್ಧ ಕರ್ಮಗಳನ್ನು ಅಥವಾ ಸಂಚಿತ ಕರ್ಮಗಳನ್ನು ನಾಶ ಮಾಡಿ ಮುಂದೆ ಸಂಪಾದನೆ ಮಾಡತಕ್ಕಂಥ ಪಾಪಗಳ ಲೇಪ ಆಗದೇ ಇದ್ದಂತೆ ಭಗವಂತ ಅನುಗ್ರಹಿಸ್ತಾನೆ ಅಂದರೆ ಜೀವನ ಖಾತೆಯಲ್ಲಿ ಅಕೌಂಟ್ನಲ್ಲಿ ಉಳಿಯೋದು ಕೇವಲ ಪ್ರಾರಬ್ಧ ಕರ್ಮ ಮಾತ್ರ. ಅಲ್ಲಿಗೆ ಸಂಚಿತ ಕರ್ಮಗಳೆಲ್ಲ ಸುಟ್ಟು ನಾಶ ಆಯಿತು, ಆಗಾಮಿ ಕರ್ಮಗಳು ಲೇಪ ಇಲ್ಲದೇ ಇದ್ದಂಗಾಯಿತು, ಉಳಿದಿದ್ದು ಪ್ರಾರಬ್ಧ ಕರ್ಮ ಮಾತ್ರ, ಅದನ್ನು ಭೋಗಿಸಿಯೇ ತೀರಿಸಬೇಕು, ಅನ್ಯ ಮಾರ್ಗ ಇಲ್ಲ. ಆ ಪ್ರಾರಬ್ಧ ಕರ್ಮವನ್ನು ಭೋಗಿಸಿ ಕಳಕೊಂಡು ಕರ್ಮಗಳ ಚಕ್ರವ್ಯೂಹದಿಂದ ಪೂರ್ಣವಾಗಿ ಹೊರಗೆ ಬಂದು ಪರಮಾತ್ಮನ ಅನುಗ್ರಹದಿಂದ ಜೀವ ಮೋಕ್ಷವನ್ನು ಪಡಿತಾನೆ ಅನ್ನೋದು ನೂರಕ್ಕೆ ನೂರರಷ್ಟು ಸತ್ಯವಾದ ಸಂಗತಿ. ಈ ರೀತಿಯಾಗಿ ಕರ್ಮ ಸಿದ್ಧಾಂತತೆ ಮೇಲೆ ಬರ್ತಕ್ಕಂಥ ಆಕ್ಷೇಪಗಳಿಗೆ ಬ್ರಹ್ಮಸೂತ್ರಗಳಲ್ಲಿ ಅಪೌರುಷೇಯವಾಗಿರ್ತಕ್ಕಂಥ ವೇದಗಳಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ಎಲ್ಲ ತಮ್ಮ ತಮ್ಮ ಗ್ರಂಥಗಳಲ್ಲಿ ಅದಕ್ಕೆ ದೃಷ್ಟಾಂತಪೂರ್ವಕವಾಗಿ ಉತ್ತರವನ್ನು ಕೊಡ್ತಾರೆ. ಈಗ ಇನ್ನೊಂದು ಸಂಶಯ ಏನು ಅಂದರೆ ಅಪರೋಕ್ಷ ಜ್ಞಾನ ಆದಮೇಲೆ ಪಾಪಕರ್ಮಗಳ ಫಲ ಲೇಪ ಆಗೋದಿಲ್ಲ ಅನ್ನೋದಾದರೆ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಜೀವ ಜ್ಞಾನೋತ್ತರ ಕಾಲದಲ್ಲಿ ಅಂದರೆ ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಯಾವ ತಪ್ಪನ್ನು ಮಾಡಿದ್ರೂ ಅದಕ್ಕೆ ಶಿಕ್ಷೆನೇ ಇಲ್ವಾ? ಅಂತಹ ಜ್ಞಾನಿಯ ಸಾಧನೆ ಮತ್ತು ಸಂಪಾದನೆ ಮಾಡಿರ್ತಕ್ಕಂಥ ಜ್ಞಾನವನ್ನು ಗಮನದಲ್ಲಿಟ್ಕೊಂಡು ಭಗವಂತ ಅವನಿಗೆ ಶಿಕ್ಷೆಯನ್ನೇ ಕೊಡಲ್ವಾ ಅಂತ ಪ್ರಶ್ನೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಹಾಗೆ ತಿಳ್ಕೊಂಡ್ರೆ ಅದು ತಪ್ಪು. ಅಪರೋಕ್ಷ ಜ್ಞಾನಿ ಆದವನು ಜ್ಞಾನೋತ್ತರ ಕಾಲದಲ್ಲಿ ಅಪರಾಧಗಳನ್ನು, ತಪ್ಪುಗಳನ್ನು, ಪಾಪಕರ್ಮಗಳನ್ನು ಮಾಡಿದರೆ ಭಗವಂತ ಒಂದಲ್ಲ ಒಂದು ರೀತಿಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಅದರಲ್ಲೂ ಮತ್ತೆ ತಾರತಮ್ಯ ಇದೆ, ಎಲ್ಲರಿಗೂ ಒಂದೇ ರೀತಿ ಅಲ್ಲ ಅದನ್ನು ತಿಳಿಸೋಕ್ಕೆ. ಮುಕ್ತಿಯೋಗ್ಯ ಜೀವರನ್ನು ಮೂರು ವಿಧವಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಮಹಾಧಿಕಾರಿಗಳು, ಎರಡನೇದು ಅಲ್ಪಾಧಿಕಾರಿಗಳು, ಮೂರನೇದು ಅನಧಿಕಾರಿಗಳು ಅಂತ. ಮೊದಲನೇದಾಗಿ ಮಹಾಧಿಕಾರಿಗಳನ್ನು ತಗೊಂಡ್ರೆ ಮರೀಚಿ, ಅತ್ರಿ ಮೊದಲಾಗಿರ್ತಕ್ಕಂಥ ಸಪ್ತರ್ಷಿಗಳು, ಆಮೇಲೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಕರ್ಮದ ದೇವತೆ ಅನಿಸುವಂತಹ ಪುಷ್ಕರನ ತನಕ ಎಲ್ಲರನ್ನು ಮಹಾಧಿಕಾರಿಗಳು ಅಂತ ವಿಭಾಗ ಮಾಡ್ತಾರೆ. ಎರಡನೇ ಅಧಿಕಾರಿಗಳು ಅಲ್ಪಾಧಿಕಾರಿಗಳು ಯಾರು ಅಂದರೆ 80 ಜನ ಋಷಿಗಳು, ಏಳು ಜನ ಪಿತೃದೇವತೆಗಳು, 100 ಮಂದಿ ಅಪ್ಸರಾ ಸ್ತ್ರೀಯರು, 100 ಗಂಧರ್ವರು, 100 ರಾಜರು, ಮತ್ತು ಸಿದ್ಧ ಚಾರಣ ಮೊದಲಾಗಿರ್ತಕ್ಕಂಥ ಗುಂಪಿನಲ್ಲಿ ಬರುವ 20 ಜನರು. ಇಷ್ಟೂ ಜನನ್ನು ಸೇರಿಸಿ ಅವರನ್ನು ಅಲ್ಪಾಧಿಕಾರಿಗಳು ಅಂತ ವಿಭಾಗವನ್ನು ಮಾಡ್ತಾರೆ. ಮೂರನೇ ವರ್ಗ ಅನಧಿಕಾರಿಗಳು ಅಂತ. ಈ ಮೊದಲು ಮತ್ತು ಎರಡನೇ ವರ್ಗಗಳಲ್ಲಿ ಹೇಳಿರ್ತಕ್ಕಂಥ ಜನರನ್ನು ಬಿಟ್ಟರೆ ಬೇರೆ ಮುಕ್ತಿಯೋಗ್ಯರಿರ್ತಾರಲ್ಲ ಅವರೆಲ್ಲ ಅನಧಿಕಾರಿಗಳು ಅಂಥೇಳಿ. ಈ ಮಹಾಧಿಕಾರಿಗಳಾಗಲಿ, ಅಲ್ಪಾಧಿಕಾರಿಗಳಾಗಲಿ ಅಥವಾ ಅನಧಿಕಾರಿಗಳಾಗಲಿ, ಒಟ್ಟಿನಲ್ಲಿ ಈ ಮೂರು ವರ್ಗದವರು ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಮಾಡಬಹುದಾಗಿರ್ತಕ್ಕಂಥ ಅಶುಭ ಕರ್ಮಗಳನ್ನು ಒಂದೇ ರೀತಿಯಾಗಿ ಪರಿಗಣನೆ ಮಾಡೋದಿಲ್ಲ, ಮತ್ತು ಅದನ್ನು ಮೂರು ವಿಭಾಗವಾಗಿ ಪರಿಗಣನೆಯನ್ನು ಮಾಡ್ತಾರೆ. ಅಲ್ಪವಿಕರ್ಮ, ಮಹಾವಿಕರ್ಮ, ಅತಿ ಮಹಾವಿಕರ್ಮ ಅಂತ ಮೂರು ರೀತಿಯಾಗಿ ವಿಭಾಗವನ್ನು ಮಾಡಿ ಈಗ ಫಲವನ್ನು ಹೇಳ್ತಾ ಹೋಗ್ತಾರೆ. ಅತಿ ಮಹಾವಿಕರ್ಮದ ಫಲ ಏನು? ದೇವಾನಾಂ ನಾಶುಭಾತ್ ಹ್ರಾಸಃ ಅಂತ. ರುದ್ರಾದಿ ಮಹಾಧಿಕಾರಿಗಳು, ದೇವತೆಗಳು ಜ್ಞಾನೋತ್ತರದಲ್ಲಿ ಸೋತ್ತವರ ದ್ರೋಹ ಮೊದಲಾಗಿರ್ತಕ್ಕಂಥ ಮಹಾ ಅಪರಾಧಗಳನ್ನು, ಮಹಾ ಅಪರಾಧ ಅಂದರೂ ಒಂದೇ, ಅತಿ ಮಹಾವಿಕರ್ಮ ಅಂದರೂ ಒಂದೇ, ಅದನ್ನು ಮಾಡಿದ್ರೆ ಅವರಿಗೆ ಕ್ಲುಪ್ತವಾದ ಆನಂದದಲ್ಲೇ ಹ್ರಾಸ ಆಗೋದಿಲ್ಲ. ಅಂದರೆ ಮೋಕ್ಷದಲ್ಲಿ ಅವರಿಗೆ ಕ್ಲುಪ್ತ ಅಂದರೆ 100 ಆನಂದಗಳನ್ನು ಅನುಭವಿಸೋದು ಅಂತಿದ್ದರೆ, ಅದರ ಯೋಗ್ಯತೆ ಇದ್ದರೆ ಆ 100 ಆನಂದದಲ್ಲಿ ಹ್ರಾಸ ಅಥವಾ ಕಡಿಮೆ ಅನ್ನೋದಾಗೋದಿಲ್ಲ. ಆದರೆ ಪ್ರಾಪ್ತವ್ಯ ಆನಂದದಲ್ಲಿ ಹ್ರಾಸ ಆಗತ್ತೆ. ಅಂದರೆ ಯೋಗ್ಯತೆ ಮೀರಿ ಕರ್ಮಗಳನ್ನು ಆಚರಣೆ ಮಾಡೋದ್ರಿಂದ ಅದರ ಫಲವಾಗಿ ಕ್ಲುಪ್ತವಾದ 100 ಆನಂದಕ್ಕೂ ಹೆಚ್ಚಿನ ಆನಂದವನ್ನು ಪಡೆದವರಿರ್ತಾರೆ. ಜ್ಞಾನೋತ್ತರದಲ್ಲಿ ಮಾಡತಕ್ಕಂಥ ಮಹಾ ಅಪರಾಧಗಳಿಂದಾಗಿ ಅಂತಹ ಹೆಚ್ಚು ಸಂಪಾದನೆ ಮಾಡಿರ್ತಕ್ಕಂಥ ಆನಂದದಲ್ಲಿ ಮಾತ್ರ ಹ್ರಾಸ ಆಗತ್ತೆ. ಅಲ್ಲಿಗೆ ಅರ್ಥ ಏನಾಯಿತು? ಅವರಿಗೆ ಲಿಮಿಟೆಡ್ 100 ಆನಂದ ಅಂತಿದ್ದರೆ ಅದರಲ್ಲಿ ಹ್ರಾಸ ಆಗಲ್ಲ, ಯೋಗ್ಯತೆಗಿಂತ ಮೀರಿ ಏನು ಮಾಡಿರ್ತಾರಲ್ಲ ಆ ಆನಂದದಲ್ಲಿ ಹ್ರಾಸ ಆಗತ್ತೆ ಅಥವಾ ಕಡಿಮೆ ಆಗತ್ತೆ ಅಂತ. ಇದು ಅತಿ ಮಹಾವಿಕರ್ಮ ಅಥವಾ ಮಹಾಪರಾಧಿಗಳು ಮಾಡಿರತಕ್ಕಂಥ ಅಪರಾಧಕ್ಕೆ ಫಲ ಅಂಥೇಳಿ. ಇನ್ನು ಮಹಾವಿಕರ್ಮದ ಫಲ ಅಂದರೆ, ಉದಾಹರಣೆಗೆ ಇಂದ್ರ ಮಾಡಿರ್ತಕ್ಕಂಥ ವೃತ್ರಾಸುರನ ಹತ್ಯೆ ಇವೆಲ್ಲ ಪ್ರಾರಬ್ಧ ಕರ್ಮದ ನಿಮಿತ್ತವಾಗಿ ಅವರು ಯಾವ ಅನಿಷ್ಟ ಆಗೋದಿರುತ್ತೋ ಆ ಅನಿಷ್ಟಕ್ಕೆ ಈ ಮಹಾವಿಕರ್ಮದ ಫಲ ಸೂಚಕ ಅಷ್ಟೇ. ಆದ್ದರಿಂದ ತಾತ್ಕಾಲಿಕವಾಗಿ ಅವರಿಗೆ ಮನಸ್ಸಿಗೆ ದುಃಖಾದಿಗಳು ಆಗತ್ತೆ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ, ಅಶ್ವತ್ಥಾಮಾಚಾರ್ಯರಿಗೆ ಬ್ರಹ್ಮಾಸ್ತ್ರದ ಉಪಸಂಹಾರವನ್ನು ಮಾಡಲಿಕ್ಕಾಗಲಿಲ್ಲ, ಆದ್ದರಿಂದ ಮಾನಸಿಕವಾಗಿ ಬಹಳ ದುಃಖ ಆಯಿತು ಅಂತ ಮಹಾಭಾರತ ವರ್ಣನೆಯನ್ನು ಮಾಡುತ್ತೆ. ಇನ್ನು ಅಲ್ಪ ವಿಕರ್ಮದ ಫಲ ಅಂದರೆ ಸಣ್ಣ ಅಪರಾಧಗಳನ್ನು ಮಾಡಿದರೆ ಅಂತ. ದೇವತೆಗಳೇ ಮೊದಲಾಗಿರ್ತಕ್ಕಂಥ ಮಹಾಧಿಕಾರಿಗಳು ಸಣ್ಣ ಅಪರಾಧಗಳನ್ನು ಮಾಡಿದ್ರೆ ಅದರ ಫಲವಾಗಿ ಮೋಕ್ಷದಲ್ಲಿ ಅವರಿಗೆ ಆಗಬೇಕಾಗಿರ್ತಕ್ಕಂಥ ಆನಂದದ ಉನ್ನಾಹ ಅನ್ನೋದಾಗೋದಿಲ್ಲ. ಆನಂದದ ಉನ್ನಾಹ ಅಂದರೆ ಏನು ಅಂದರೆ, ಉದಾಹರಣೆ ಕೊಡಬೇಕು ಅಂತಾದರೆ, ಸಮುದ್ರದಲ್ಲಿ ತೆರೆಗಳು ಅಥವಾ ಅಲೆಗಳು ಏಳುತ್ತೆ. ಆ ತೆರೆಗಳು ಉಕ್ಕೇರಬೇಕಾದ್ರೆ ಹೆಚ್ಚಿನ ನೀರಿನ ಅವಶ್ಯಕತೆ ಏನಿಲ್ಲ, ಇದ್ದ ನೀರೇ ಉಕ್ಕಿ ಏರತ್ತೆ. ಆ ರೀತಿಯಾಗಿ ಈ ಮಹಾಧಿಕಾರಿಗಳು ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಸಣ್ಣ ಅಪರಾಧವನ್ನು ಮಾಡಿದರೆ ಅವರಿಗೆ ಆನಂದದ ಅಭಿವೃದ್ಧಿ ಆಗೋದಿರುತ್ತಲ್ಲ, ಆ ಆನಂದದ ಉನ್ನಾಹ ಅಥವಾ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ಅರ್ಥ ಅಲ್ಲಿ ತಾರತಮ್ಯ ಇರುತ್ತೆ ದೇವತೆಗಳಲ್ಲೂ ಅಂತ. ಅಂದರೆ ಅವರು ಅಪರಾಧ ಮಾಡಿದಾಗೂ ಅವರಿಗೆ ಯಾವ ರೀತಿಯಾಗಿ ಒಂದೇ ರೀತಿಯಾಗಿ ಶಿಕ್ಷೆ ಎಲ್ಲ ತಾರತಮ್ಯ ಇರುತ್ತೆ ಅಂತ. ಅದಕ್ಕೊಂದು ಉದಾಹರಣೆ ತಿಳಿಸ್ತಾರೆ. ರುದ್ರದೇವರು ಮತ್ತು ಇಂದ್ರದೇವರು ಇಬ್ಬರೂ ಒಂದೇ ರೀತಿಯಾಗಿರ್ತಕ್ಕಂಥ ಅಪರಾಧವನ್ನು ಮಾಡಿದರೆ ಆ ದೇವತೆಗಳಲ್ಲಿ ತಾರತಮ್ಯ ಹೇಗಿದೆಯೋ ಹಾಗೆ ಅವರಿಗೆ ಆಗ್ತಕ್ಕಂಥ ಆನಂದದ ಉನ್ನಾಹದಲ್ಲೂ ಕೂಡ ತಾರತಮ್ಯ ಅನ್ನೋದು ಇದ್ದೇ ಇರುತ್ತೆ. ರುದ್ರದೇವರಿಗೆ ತಾರತಮ್ಯದಲ್ಲಿ ಇಂದ್ರದೇವರಿಗಿಂತ ಉತ್ತಮರಾಗಿದ್ದರಿಂದ ಅವರಿಗೆ ಆಗ್ತಕ್ಕಂಥ ಆನಂದದ ಉನ್ನಾಹ ಕಡಿಮೆ ಆಗಿದ್ರೆ ಯೋಗ್ಯತೆಯಲ್ಲಿ ರುದ್ರದೇವರಿಗಿದ್ದ ತಾರತಮ್ಯದಲ್ಲಿ ಅಧಮರಾಗಿರ್ತಕ್ಕಂಥ ಇಂದ್ರದೇವರಿಗೆ ಆಗುವಂತಹ ಆನಂದದ ಉನ್ನಾಹ ಅನ್ನೋದು ಇನ್ನೂ ಕಡಿಮೆ ಆಗುತ್ತೆ. ಹೀಗೆ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ಇರುತ್ತೆ. ಅಂದಮೇಲೆ ದೇವತೆಗಳೇ ಮೊದಲಾಗಿರ್ತಕ್ಕಂಥ ಮಹಾಧಿಕಾರಿಗಳಿಗೂ ಸಹ ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಮಾಡುವಂತಹ ಅಪರಾಧಗಳಿಂದಾಗಿ ಆ ಅಪರಾಧಕ್ಕೆ ಅನುಸಾರವಾಗಿ ಒಂದಲ್ಲ ಒಂದು ರೀತಿಯಾಗಿ ಶಿಕ್ಷೆಯನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಅನಂತ ಜನ್ಮಗಳನ್ನು ಕಳೆದು ಲೆಕ್ಕವಿಲ್ಲದಷ್ಟು ನಿಷ್ಕಾಮ ಕರ್ಮಗಳನ್ನು ಆಚರಣೆ ಮಾಡಿ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡರೂ ಕೂಡ ಮತ್ತೆ ಮುಂದೆ ಜ್ಞಾನೋತ್ತರ ಆದಮೇಲೆ ಮಾಡ್ತಕ್ಕಂಥ ಅಪರಾಧಗಳಿಂದ ಶಿಕ್ಷೆ ತಪ್ಪಿದ್ದಲ್ಲ ಅಂತಂದ ಮೇಲೆ ಸಾಮಾನ್ಯ ಜನರ ಪಾಡಿ ಏನು ಅಂತ ಪ್ರಶ್ನೆ. ಅದಕ್ಕೆ ದಾಸರು ಹೇಳ್ತಾರೆ, ಎಚ್ಚೆತ್ತು ಇರು ಕಂಡ್ಯ ಮನುಜ, ಬಹಳ ಎಚ್ಚರಿಕೆಯಿಂದ ಜಾಗರೂಕನಾಗಿ ಇರಬೇಕು ಅಂತ ನಮಗೆ ದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ. ಆದ್ದರಿಂದ ಕರ್ಮಗಳನ್ನು ಅತ್ಯಂತ ಅವಶ್ಯವಾಗಿ ಎಲ್ಲರೂ ಕೂಡ ಮಾಡಲೇಬೇಕು ಅಂತ ಇದುವರೆಗೆ ತಿಳ್ಕೊಂಡ್ವಿ. ಕರ್ಮಗಳನ್ನು ಮಾಡೋದಕ್ಕೆ ಶಾಸ್ತ್ರ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳನ್ನು ಹೇಳುತ್ತೆ, ಅದನ್ನು ರಾಯರು ತಿಳಿಸ್ತಾರೆ. ಅಂತರಂಗ ಶುದ್ಧಿ ದ್ವಾರ ಜ್ಞಾನಪ್ರಾಪ್ತಿಗಾಗಿ, ಜ್ಞಾನ ಸಂಪಾದನೆಗಾಗಿ ಕರ್ಮಾಚರಣೆ ಅನ್ನೋದು ಅತ್ಯಂತ ಅವಶ್ಯಕ. ಅದೇ ರೀತಿಯಾಗಿ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಗಾಗೂ ಕರ್ಮಾಚರಣೆಯನ್ನು ಮಾಡಲೇಬೇಕು. ಮೂರನೇ ಕಾರಣ, ಪಾಪಗಳನ್ನು ತಡೆಗಟ್ಟೋದಕ್ಕಾಗಿ ಕರ್ಮಾಚರಣೆ ಅನ್ನೋದು ಅತ್ಯಂತ ಅವಶ್ಯಕ ಅಂಥೇಳಿ ಹೀಗೆ ಮೂರು ಕಾರಣಗಳಿಗಾಗಿ ಅವರವರಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಗಳನ್ನು ಶಾಸ್ತ್ರ ಏನು ಬೋಧನೆ ಮಾಡಿದೆಯೋ ಅದನ್ನು ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕು. ಜ್ಞಾನಕ್ಕೆ ಪ್ರತಿಬಂಧಕವಾದ ಪಾಪ ಪರಿಹಾರಕ್ಕೆ ಕರ್ಮಾನುಷ್ಠಾನ. ಏನು ಜ್ಞಾನಕ್ಕೆ ಪ್ರತಿಬಂಧಕವಾದ ಪಾಪಗಳು ಯಾವುದು ಅಂದರೆ, ಉದಾಹರಣೆಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ, ದೇವ್ರ ಪೂಜೆ ಇತ್ಯಾದಿ ಎಲ್ಲ ಮಾಡಬೇಕು, ಜಪ ಮಾಡಬೇಕು, ಪಾರಾಯಣ ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು, ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಮನುಷ್ಯ ಮಾಡ್ತಾನೆ. ಆದರೆ ಯಾವುದೂ ಕೂಡ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ, ಏನೋ ತೊಂದರೆ ವಿಘ್ನಗಳು ಬಂದು ಅನಾನುಕೂಲ ಆಗತ್ತೆ. ಇದೆಲ್ಲ ಯಾಕಾಗತ್ತೆ ಅಂದರೆ, ಪ್ರತಿಬಂಧಕವಾಗಿರ್ತಕ್ಕಂಥ ಪಾಪಗಳೇ ನಮಗೆ ನಮ್ಮ ಕಾರ್ಯ ಯಶಸ್ವಿಯಾಗೋದನ್ನು ತಡೆಗಟ್ಟತ್ತೆ. ಹೀಗೆ ಎಲ್ಲ ಕಾರ್ಯಗಳಿಗೂ ಹೇಗೆ ಪ್ರತಿಬಂಧಕಗಳಿದೆಯೋ ಅದೇ ರೀತಿಯಾಗಿ ಅಪರೋಕ್ಷ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೂ ಪ್ರತಿಬಂಧಕವಾಗಿರ್ತಕ್ಕಂಥ ಪಾಪಗಳು ಇರುತ್ತವೆ. ಆ ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ಅಂತಹ ಪ್ರತಿಬಂಧಕವಾದ ಪಾಪಗಳಿರೋ ತನಕ ಅಪರೋಕ್ಷ ಜ್ಞಾನ ಸಾಧನೆ ಅನ್ನೋದು ನಡೆಯೋದೇ ಇಲ್ಲ, ಅಪರೋಕ್ಷ ಜ್ಞಾನವೂ ಆಗೋದಿಲ್ಲ. ಆದ್ದರಿಂದ ಸಾಧಕನಾದವನು ನಿಷ್ಕಾಮ ಕರ್ಮಗಳನ್ನು ಮಾಡಿ ಜ್ಞಾನಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಎಲ್ಲ ಪಾಪಗಳ ನಾಶಕ್ಕೆ ಮೊದಲಿಗೆ ಪ್ರಯತ್ನವನ್ನು ಮಾಡಬೇಕು. ಆಗ ನಿಧಾನಕ್ಕೆ ಆ ಎಲ್ಲ ಪಾಪಗಳು ಕ್ರಮವಾಗಿ ನಾಶ ಹೊಂದುತ್ತಾ ಹೊಂದುತ್ತಾ ಅಂತರಂಗ ಶುದ್ಧಿಯಾಗತ್ತೆ, ಕೊನೆಗೊಂದು ಸಲ ಅಪರೋಕ್ಷ ಜ್ಞಾನ ಅನ್ನೋದಾಗತ್ತೆ. ಇದನ್ನೇ ಶಾಸ್ತ್ರಕರ್ಮದಿಂದ ಜ್ಞಾನ ಕರ್ಮಣ ಜ್ಞಾನ ಮಾತನೋತಿ ಅಂತ ತಿಳಿಸಿದ್ದು. ಆದ್ದರಿಂದ ಮೋಕ್ಷಕ್ಕೆ ಇರುವಂತಹ ಮುಖ್ಯ ಸಾಧನ ಅಂದರೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಆದಮೇಲೆ ಮೋಕ್ಷ. ಅಂತಹ ಅಪರೋಕ್ಷ ಜ್ಞಾನವನ್ನು ಪಡ್ಕೋಬೇಕಾದರೆ ಅಂತರಂಗ ಶುದ್ಧಿಗಾಗಿ ನಿಷ್ಕಾಮ ಕರ್ಮಗಳ ಆಚರಣೆ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅನ್ನೋ ಅನುಸಂಧಾನದಿಂದ ಮಾಡೋದು ಅತ್ಯಂತ ಮುಖ್ಯ ಅಂತ ಶಾಸ್ತ್ರದ ಆದೇಶ. ಈಗ ಇನ್ನೊಂದು ರೀತಿಯಾಗಿ ನಿಷ್ಕಾಮ ಕರ್ಮ ಆಚರಣೆ ಮಾಡಿದ್ದಾಯಿತು, ಅದರಿಂದ ಅಂತರಂಗ ಶುದ್ಧಿ ಆಯಿತು, ಶ್ರವಣ ಮನನ ನಿಧಿತ್ಯಾಸನಗಳಲ್ಲಿ ಪ್ರವೃತ್ತಿ ಬಂತು, ಮುಂದೊಮ್ಮೆ ಅಪರೋಕ್ಷ ಜ್ಞಾನವನ್ನು ಒಬ್ಬ ಸಾಧಕ ಪಡ್ಕೊಂಡ, ಅಂದಮೇಲೆ ಮುಂದೆ ಅಪರೋಕ್ಷ ಜ್ಞಾನ ಆದಮೇಲೆ ಮೋಕ್ಷ ಅನ್ನೋದು 100% ಗ್ಯಾರಂಟಿ, ಅಂದರೆ 100ಕ್ಕೆ 100 ನಿಜ ಸಿಕ್ಕೇ ಸಿಗತ್ತೆ ಮೋಕ್ಷ. ಅಂದಮೇಲೆ ಅಲ್ಲಿಗೆ ನಾನು ಕೃತಕೃತ್ಯನಾದೆ ಅಂತ ಇನ್ನು ಕರ್ಮಾಚರಣೆಯನ್ನು ನಿಲ್ಲಿಸಿ ಸುಮ್ಮನೆ ಇದು ಬಿಡ್ಬೋದಾ ಅಂತ ಪ್ರಶ್ನೆ. ಅಥವಾ ಅಪರೋಕ್ಷ ಜ್ಞಾನದ ನಂತರನೂ ಕರ್ಮಾಚರಣೆ ಯಾಕೆ ಬೇಕು, ಅದರಿಂದ ಏನು ಪ್ರಯೋಜನ, ಇದು ಪ್ರಶ್ನೆ. ಯಾಕಂದರೆ ಅಪರೋಕ್ಷ ಜ್ಞಾನ ಆದರೂ ಮುಗೀತು, ಅದರಿಂದ ಮೋಕ್ಷ ಕಟ್ಟಿಟ್ಟ ಬುತ್ತಿ ಹೇಗಿದ್ರೂ ಸಿಕ್ಕೇ ಸಿಗತ್ತೆ ಅಂತಾದರೆ, ಅಂದರೆ ಎಂಥದೇ ಶಾಪಾದಿಗಳಿಂದಲೂ ಅವನಿಗೆ ಮೋಕ್ಷ ಆಗೋದನ್ನು ತಡೆಯೋದು ಸಾಧ್ಯ ಇಲ್ಲ. ಉದಾಹರಣೆಗೆ ಆರ್ ಎಸ್ಸಿಗೆ ಬಂದಮೇಲೆ ಟ್ರೈನ್ ಒಳಗೆ ಹತ್ತು ಬಿಡ್ಬೋದು, ವೆಯ್ಟಿಂಗ್ ಲಿಸ್ಟಲ್ಲಿರೋ ತನಕ ಆರ್ ಎಸ್ಸಿಗೆ ಬರೋದಕ್ಕೆ ಕಾಯಬೇಕು. ಹಾಗೆ ಅಪರೋಕ್ಷ ಆದಮೇಲೆ ಮೋಕ್ಷ ಗ್ಯಾರಂಟಿ ಅಂತಾದಮೇಲೆ ಅನಂತ ಜನ್ಮಗಳಿಂದ ಸಾಧನೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿರುವಂಥ ವ್ಯಕ್ತಿಗೆ ಮೋಕ್ಷ ಸಿಕ್ಕೇ ಸಿಗತ್ತೆ. ಅಂದಮೇಲೆ ಜ್ಞಾನೋತ್ತರದ ನಂತರದ ಕರ್ಮ ಯಾಕೆ ಮಾಡಬೇಕು, ಈ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ, ಅನಂತ ಜನ್ಮಗಳ ಸಾಧನೆಯಿಂದ ಮೋಕ್ಷಕ್ಕೆ ಅತಿ ಮುಖ್ಯ ಸಾಧನವಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಮೋಕ್ಷದಲ್ಲಿ ತನ್ನ ಯೋಗ್ಯತೆಯಲ್ಲಿನ ಒಂದಿಷ್ಟು ಭಾಗವನ್ನು, ಉದಾಹರಣೆಗೆ 100 ಅಂಕಗಳಿದೆ ಅಂತಾದರೆ 60% ಪಡ್ಕೊಂಡಂಗೆ, ಇನ್ನು ಉಳಿದ 40% ಪಡ್ಕೋಬೇಕು ಅಂತಾದರೆ ಲೋಕದಲ್ಲಿ ವಿದ್ಯಾರ್ಥಿ ಹೇಗೆ ಪ್ರಯತ್ನವನ್ನು ಮಾಡಬೇಕು, ಹಾಗೆ ಇನ್ನೂ ಹೆಚ್ಚಿನ ಆನಂದದ ಅಭಿವೃದ್ಧಿಗಾಗಿ ಮತ್ತೆ ಕರ್ಮಾಚರಣೆ ಅನ್ನೋದು ಜ್ಞಾನೋತ್ತರದಲ್ಲೂ ಕೂಡ ಮಾಡಲೇಬೇಕು. ಈಗ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದಾನೆ, ಇನ್ನೂ ಮೋಕ್ಷ ಆಗಿಲ್ಲ ಅಂತಂದರೆ ಅವನನ್ನು ಜೀವನ್ಮುಕ್ತಾವಸ್ಥೆಯಲ್ಲಿರುವಂಥವನು ಅಂತ ಕರೀತಾರೆ. ಆದ್ದರಿಂದ ಮೋಕ್ಷಕ್ಕೆ ಹೋಗಲು ಇನ್ನೂ ಸಾಕಷ್ಟು ಸಮಯ ಅವಕಾಶ ಇದೆ. ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದಂಗೆ ಮೋಕ್ಷ ಸಿಗತ್ತೆ, ಆದರೆ ಕಾಯಬೇಕು, ತಕ್ಷಣದಲ್ಲಿ ಸಾಧ್ಯ ಇಲ್ಲ. ಆ ಜೀವನ್ಮುಕ್ತಾವಸ್ಥೆಯಲ್ಲಿ ಭಗವಂತನ ಪ್ರೀತಿಗಾಗಿ ನಿಷ್ಕಾಮ ಕರ್ಮಗಳನ್ನು ಆಚರಣೆ ಮಾಡಲೇಬೇಕು. ಆ ಜ್ಞಾನೋತ್ತರದ ಅಂದರೆ ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಮಾಡ್ತಕ್ಕಂಥ ಕರ್ಮಗಳಿಂದ ಸಂತುಷ್ಟನಾದ ಭಗವಂತ ಕರ್ಮಾನುಷ್ಠಾನಕ್ಕೆ ತಕ್ಕಂತೆ ಆ ಆನಂದಗಳು ಇನ್ನೂ ಏನು ಅವನು ಅನುಭವಿಸಬೇಕಾಗಿದೆಯೋ ಅದರ ಮೇಲಿನ ಇಚ್ಛಾ ಆವರಣವನ್ನು ಸರಿಸ್ತಾ ಹೋಗ್ತಾನೆ. ಅರ್ಥಾತ್ ಜ್ಞಾನದಿಂದ ಸಿಕ್ಕ ಆನಂದಗಳನ್ನು ಅಭಿವೃದ್ಧಿಪಡಿಸಿ ಮೋಕ್ಷದಲ್ಲಿ ಹೆಚ್ಚಿನ ಆನಂದವನ್ನು ಅನುಭವಿಸ್ಲಿಕ್ಕೆ ಅನುಗ್ರಹಿಸ್ತಾನೆ ಭಗವಂತ. ಅಕಸ್ಮಾತ್ ಅಪರೋಕ್ಷ ಜ್ಞಾನ ಬಂದ ಮೇಲೆ ಕರ್ಮಗಳನ್ನು ಆಚರಣೆ ಮಾಡದೇ ಇದ್ದರೆ ಜ್ಞಾನದಿಂದ ಪಡೆದ ಆನಂದಗಳನ್ನು ಮಾತ್ರ ಮೋಕ್ಷದಲ್ಲಿ ಅನುಭವಿಸ್ಬೇಕಾಗತ್ತೆ. ಹೆಚ್ಚಿನ ಆನಂದದ ಅಭಿವೃದ್ಧಿ ಅನ್ನೋದು ಸಾಧ್ಯ ಇಲ್ಲ. ಸಾಮಾನ್ಯರಾದ ನಮ್ಮ ನಿಮ್ಮೆಲ್ಲರ ಒಂದು ಅಭಿಪ್ರಾಯ ಏನು ಅಂದರೆ, ವೇದೋಕ್ತವಾಗಿರ್ತಕ್ಕಂಥ ವಿಹಿತ ಕರ್ಮಾಚರಣೆಯನ್ನು ಆಚರಣೆ ಮಾಡಿದರೆ ಪುಣ್ಯ ಬರುತ್ತೆ, ಸರಿ. ವಿಹಿತ ಕರ್ಮಗಳನ್ನು ಮಾಡದೇ ಇದ್ದರೆ ಪಾಪ ಏನು ಬರೋದಿಲ್ಲ. ನಿಷಿದ್ಧ ಕರ್ಮ ಮಾಡಿದರೆ ಮಾತ್ರ ಪಾಪ ಬರಬೇಕು. ವಿಹಿತ ಕರ್ಮಗಳನ್ನು ಮಾಡದೇ ಇದ್ದರೆ ಪಾಪ ಏನು ಬರೋದಿಲ್ಲ ಅಂತ ನಾವು ಕಲ್ಪನೆ ಮಾಡಿಕೊಂಡ್ರೆ ಅದು ತಪ್ಪು. ಕರ್ಮಗಳನ್ನು ಆಚರಣೆ ಮಾಡಿದರೆ, ವಿಹಿತ ಕರ್ಮಗಳನ್ನು ನಿಷ್ಕಾಮವಾಗಿ ಆಚರಣೆ ಮಾಡಿದರೆ ಪುಣ್ಯ ಬರೋ ವಿಷಯ ಎಷ್ಟು ಸತ್ಯವೋ ಅದರಂತೆ ವಿಹಿತ ಕರ್ಮಗಳನ್ನು ಮಾಡದೇ ಇದ್ದಾಗ ಅದರಿಂದ ಪಾಪ ಬರೋದು ಕೂಡ ಅಷ್ಟೇ ಸತ್ಯ. ಇದನ್ನು ಈಶಾವಾಸ್ಯ ಉಪನಿಷತ್ತಿನ ವ್ಯಾಖ್ಯಾನವನ್ನು ಮಾಡೋ ಕಾಲದಲ್ಲಿ ತಿಳಿಸ್ತಾರೆ. ರಾಯರು ಒಂದು ಮಾತು ಹೇಳ್ತಾರೆ, ಶೋಚಿತ ಕರ್ಮ ಅನನುಷ್ಠಾನೇನ ನರಕ ಪ್ರಾಪ್ತಿ ಹೆಚ್ಚ ಇತಿ ಭಾವಃ. ಶೋಚಿತವಾದ ಅಂದರೆ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾನುಷ್ಠಾನ ಮಾಡದೇ ಇದ್ದರೆ ನರಕ ಪ್ರಾಪ್ತಿಯೇ ಆಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಸ್ವರ್ಗಕ್ಕೆ ಹೋಗಲಿಕ್ಕೆ ಪುಣ್ಯ ಕಾರಣ ಆಗುವಂತೆ ನರಕಕ್ಕೆ ಹೋಗಲಿಕ್ಕೆ ಪಾಪಗಳೂ ಕಾರಣ ಅನ್ನೋದು ಪ್ರಮಾಣ ಸಿದ್ಧವಾಗಿರುವಂತಹ ವಿಷಯ. ಆದ್ದರಿಂದ ವಿಹಿತ ಕರ್ಮಾನುಷ್ಠಾನ ಮಾಡದೇ ಇರೋದರಿಂದ ನರಕ ಆಗತ್ತೆ, ಪಾಪಗಳು ಬರುತ್ತೆ. ಆದ್ದರಿಂದ ಪಾಪಗಳನ್ನು ತಡೆಗಟ್ಟಬೇಕು, ಪಾಪಗಳು ಬರಬಾರ್ದು ಅಂತಾದರೆ ನಾವು ವಿಹಿತ ಕರ್ಮಾಚರಣೆಯನ್ನು ಮಾಡಲೇಬೇಕು, ನಿಷ್ಕಾಮವಾಗಿ ಮಾಡಬೇಕು. ಆದ್ದರಿಂದ ಇಲ್ಲಿ ತನಕ ಕರ್ಮಾಚರಣೆ ಅನ್ನೋದು ಅತ್ಯಂತ ಅವಶ್ಯಕ ಮೂರು ಕಾರಣಕ್ಕಾಗಿ. ಒಂದು, ಮೋಕ್ಷವನ್ನು ಹೊಂದಬೇಕು ಅಂತಾದರೆ ಅದನ್ನು ಪಡೀಲಿಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನದ ಸಂಪಾದನೆಗಾಗಿ ವಿಹಿತ ಕರ್ಮಗಳ ಆಚರಣೆ, ನಿಷ್ಕಾಮವಾಗಿ ಆಚರಣೆ, ಇದು ಒಂದು. ಎರಡನೇದು, ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಗಾಗಿ ಕರ್ಮಾಚರಣೆ. ಮೂರನೇದು, ಪಾಪಗಳನ್ನು ತಡೆಗಟ್ಟೋದಕ್ಕಾಗೂ ಕೂಡ ವಿಹಿತ ಕರ್ಮಗಳ ಅನುಷ್ಠಾನ ಅಥವಾ ಆಚರಣೆ ಅನ್ನೋದು ಅತ್ಯಂತ ಅವಶ್ಯಕ ಅಂತ. ಹೀಗೆ ಕರ್ಮಾಚರಣೆ ಎಷ್ಟು ಅಗತ್ಯವೋ ಕರ್ಮ ಸಮರ್ಪಣೆಯು ಕೂಡ ಅಷ್ಟೇ ಅವಶ್ಯ ಅಂತ ಮುಂದೆ ತಿಳಿಸ್ತಾರೆ. ಪರಮಾತ್ಮನೇ ಅನಂತ ರೂಪಗಳಿಂದ ನಮ್ಮೊಳಗೆ ನಿಂತು ಕರ್ಮಗಳನ್ನು ಪ್ರೇರಿಸಿ ತಾನು ಮಾಡಿ ಮಾಡಿಸ್ತಾನೆ. ಅಂತಹ ಕರ್ಮಗಳನ್ನು ಪುನಃ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅವನು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಸಾಕಷ್ಟು ಕಾಲ ಕರ್ಮಗಳನ್ನು ಮಾಡಿ ಅವುಗಳನ್ನು ಸಮರ್ಪಣೆ ಮಾಡದೇ ಇದ್ದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಂಗಾಗತ್ತೆ ಅಂತ. ಉದಾಹರಣೆ ಕೊಡಬೇಕು ಅಂತಾದರೆ, ಸ್ವಲ್ಪವೂ ಕಾಲ ಹರಣ ಮಾಡದೆ ಬಹಳ ಮುತುವರ್ಜಿಯಿಂದ ವರ್ಷಪೂರ್ತಿ ಅಧ್ಯಯನ ಮಾಡಿ ವಾರ್ಷಿಕ ಪರೀಕ್ಷೆಯಲ್ಲಿ ಬೇಕಾದಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ಉತ್ತರಗಳನ್ನೆಲ್ಲ ಬರೆದು ಕೊನೆಗೆ ಆ ಉತ್ತರ ಪತ್ರಿಕೆಯಲ್ಲಿ ರಿಜಿಸ್ಟರ್ ನಂಬರ್ನ ದಾಖಲು ಮಾಡದೇ ಇದ್ದರೆ ನಮಗೆ ರಿಸಲ್ಟ್ ಅನ್ನೋದು ಸಿಗೋದೇ ಇಲ್ಲ. ಆವಾಗೇನಾಯಿತು ನಮಗೆ, ಇದನ್ನು ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ಅಥವಾ ಅರ್ಪಣೆ ಮಾಡದೇ ಇದ್ದಿದ್ದರಿಂದ ಏನಾಯಿತು, ನಮಗೆ ರಿಸಲ್ಟಲ್ಲಿ ಫೇಲ್ ಅನುತ್ತೀರ್ಣ ಈ ರೀತಿಯಾಗಿ ಬಂತು. ಹಾಗೆ ನಾವು ಕರ್ಮವನ್ನು ಮಾಡೋದೆಷ್ಟು ಮುಖ್ಯವೋ, ಬಹುಕಾಲದವರೆಗೆ ಶ್ರಮಪಟ್ಟು ಕರ್ಮಗಳನ್ನು ಆಚರಣೆ ಮಾಡಿ ಕೆಲವೇ ಸಮಯದಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥ ಸಮರ್ಪಣೆಯನ್ನು ಮಾಡದೇ ಇದ್ದರೆ ಅದು ವ್ಯರ್ಥ ಆಗತ್ತೆ. ಮಾಡಿರ್ತಕ್ಕಂಥ ಕರ್ಮಗಳಿಗೆ ಭಗವಂತ ಪುಣ್ಯ ಕೊಡಬೇಕು ಅಂತಾದರೆ ಅವನು ಮಾಡಿಸ್ತಕ್ಕ ಕರ್ಮಗಳನ್ನು ಅವನಿಗೆ ಸಮರ್ಪಣೆ ಮಾಡೋದು ಅತ್ಯಂತ ಅವಶ್ಯ. ಕರ್ಮ ಸಮರ್ಪಣೆ ಬಗ್ಗೆ ಇನ್ನೊಂದು ರೀತಿಯಾಗಿ ತಿಳಿಸ್ತಾರೆ. ಕರ್ಮ ಸಮರ್ಪಣೆ ಅವಶ್ಯ ಅನ್ನೋದಕ್ಕೆ ಗೀತೆಯಲ್ಲಿ ಒಂದು ಪ್ರಸಂಗ. ಸನ್ಯಾಸ ಮತ್ತು ಕರ್ಮಯೋಗ ಅಂತ ಎರಡೂ ಕೂಡ ಮೋಕ್ಷ ಸಾಧನ ಆಗಿದೆ ಅಂತ ಅಲ್ಲಿ ತಿಳಿಸುವಂಥ ಸಂದರ್ಭದಲ್ಲಿ ಸನ್ಯಾಸಕ್ಕಿಂತಲೂ ಕರ್ಮಯೋಗ ಶ್ರೇಷ್ಠ ಅಂತ ಒಂದು ವಿಚಾರವನ್ನು ತಿಳಿಸ್ತಾರೆ. ಇಲ್ಲಿ ಸನ್ಯಾಸ ಅಂದರೆ ಯತ್ಯಾಶ್ರಮ ಅಂತ ಅರ್ಥ ಅಲ್ಲ, ಕಾಮ ಕ್ರೋಧ ದ್ವೇಷಾದಿಗಳ ತ್ಯಾಗಕ್ಕೆ ಸನ್ಯಾಸ ಅಂತ ಅರ್ಥ. ಕರ್ಮಯೋಗ ಅಂದರೆ ಲೌಕಿಕವಾಗಿರ್ತಕ್ಕಂಥ ಫಲಕಾಮನೆಯನ್ನು ಬಿಟ್ಟು ಭಗವಂತನಲ್ಲಿ ಸಮರ್ಪಣ ಬುದ್ಧಿಯಿಂದ ವಿಹಿತ ಕರ್ಮಗಳನ್ನು ಆಚರಣೆ ಮಾಡಿ ಸಮರ್ಪಿಸೋದು ಅಂತ ಅರ್ಥ. ಆದ್ದರಿಂದ ಈ ಸನ್ಯಾಸ ಮತ್ತು ಕರ್ಮಯೋಗಗಳಲ್ಲಿ ಕರ್ಮಯೋಗ ಶ್ರೇಷ್ಠ. ಈ ಕರ್ಮಯೋಗ ಮತ್ತು ಸನ್ಯಾಸಗಳಲ್ಲಿ ಕರ್ಮಯೋಗ ಯಾಕೆ ಶ್ರೇಷ್ಠ ಅಂತ ಬಂದಾಗ ಶ್ರೀಮದ್ ಆಚಾರ್ಯರಿಗೆ ಭಾಷ್ಯದಲ್ಲಿ ಉತ್ತರವನ್ನು ಕೊಡ್ತಾರೆ. ಯೋಗಾಭಾವೇ ಮೋಕ್ಷಾದಿಫಲಂ ನ ಭವತಿ ಅಂತ. ವಿಹಿತ ಕರ್ಮ ಅನುಷ್ಠಾನ ಅಂದರೆ ಕರ್ಮಯೋಗ. ಅದಿಲ್ಲದೆ ಕೇವಲ ದ್ವೇಷಾದಿಗಳ ತ್ಯಾಗ, ಕಾಮಕ್ರೋಧಾದಿಗಳ ತ್ಯಾಗ ಅಥವಾ ಸನ್ಯಾಸ ಮಾಡಿದ್ರೆ ಅದರಿಂದ ತಾತ್ಕಾಲಿಕವಾಗಿರ್ತಕ್ಕಂಥ ಅಪಮಾನಾದಿ ದುಃಖಗಳಾಗದೇ ಇದ್ದರೂ ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಶ್ರೇಷ್ಠವಾದ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗೋದಿಲ್ಲ. ಹೀಗಾಗಿ ಕೇವಲ ಸನ್ಯಾಸ ವ್ಯರ್ಥ ಆದ್ದರಿಂದ ಸನ್ಯಾಸಕ್ಕಿಂತಲೂ ಕರ್ಮಯೋಗ ಅಂದರೆ ವಿಹಿತ ಕರ್ಮಗಳ ಅನುಷ್ಠಾನ ಅನ್ನೋದು ಶ್ರೇಷ್ಠವಾಗಿದೆ ಅನ್ನೋದನ್ನು ತಿಳಿಸ್ತಾರೆ. ಕೇವಲ ವಿಹಿತ ಕರ್ಮಗಳನ್ನು ಆಚರಣೆ ಮಾಡಿದ್ರೆ ಅದು ಕರ್ಮಯೋಗ ಅಂತ ಅನ್ನಿಸ್ಕೊಳ್ಳಲ್ಲ. ಹಾಗಾದರೆ ಕರ್ಮಯೋಗ ಅಂತಂದರೆ ಏನು ಅಂತ ಕೇಳಿದ್ರೆ ಟೀಕಾಕೃಪಾದರು ಪ್ರಮೇಯ ದೀಪಿಕಾದಲ್ಲಿ ಆ ಕರ್ಮಯೋಗದ ಡೆಫಿನೇಷನನ್ನು ತಿಳಿಸ್ಕೊಡ್ತಾರೆ. ಫಲಕಾಮನಾದಿ ಪರಿತ್ಯಾಗಿ ಏನ ಅಂದರೆ ಫಲಕಾಮನೆ ಇಲ್ಲದೆ ಈಶ್ವರಾರ್ಪಣ ಬುದ್ಧಿಯ ಅಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅನ್ನೋ ಬುದ್ಧಿಯಿಂದ ವಿಹಿತ ಕರ್ಮಾನುಷ್ಠಾನಂ ಕರ್ಮಯೋಗ. ಆದ್ದರಿಂದ ಭಗವಂತನಲ್ಲಿ ಫಲಕಾಮನೆಗಳನ್ನು ಅಪೇಕ್ಷೆ ಮಾಡದೆ ಅಂದರೆ ನಿಷ್ಕಾಮವಾಗಿ ಕರ್ಮಗಳನ್ನು ಮಾಡಿ ಭಗವಂತನಲ್ಲಿ ಸಮರ್ಪಣಾ ಮನೋಭಾವದಿಂದ ವಿಹಿತ ಕರ್ಮಗಳ ಆಚರಣೆಯನ್ನು ಮಾಡಿದಾಗ ಮಾತ್ರ ಅದು ಕರ್ಮಯೋಗ ಅಂತ ಕರೆಸ್ಕೊಳ್ಳುತ್ತೆ. ಆಗ ಮಾತ್ರವೇ ಆ ಕರ್ಮಯೋಗ ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಮೋಕ್ಷಕ್ಕೆ ಸಾಧನ ಆಗತ್ತೆ. ಆದ್ದರಿಂದ ಕರ್ಮಾನುಷ್ಠಾನದ ಹಿನ್ನೆಲೆಯಲ್ಲಿ ಈಶ್ವರಾರ್ಪಣ ಬುದ್ಧಿ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನೋದು ಅತ್ಯಂತ ಅವಶ್ಯಕ ಅನ್ನೋದನ್ನಲ್ಲಿ ತಿಳಿಸ್ತಾರೆ. ಸಮರ್ಪಣೆ ಮಾಡಬಾರ್ದು, ಕರ್ಮ ಮಾಡಿದರೆ ಸಾಕು ಅರ್ಪಣೆ ಮಾಡಲೇಬೇಕು ಅಂತೇನಿಲ್ಲ ಅಂತ ಚಿಂತನೆಯನ್ನು ಮಾಡಿದ್ರೆ ಅಂತಹ ಬುದ್ಧಿ ಅನರ್ಥಕಾರಿ ಅನ್ನೋದನ್ನು ಹೇಳ್ತಾರೆ. ವಿಹಿತ ಕರ್ಮಾನುಷ್ಠಾನ ಮಾಡದೇ ಇದ್ದರೂ ಅನರ್ಥ, ವಿಹಿತ ಕರ್ಮಾನುಷ್ಠಾನವನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡದೇ ಇದ್ದರೂ ಕೂಡ ಅದು ಅನರ್ಥ. ಇಲ್ಲಿ ಟೀಕಾಕೃತ್ಪಾದರು ಭಗವಂತನಿಗೆ ಸಮರ್ಪಣೆ ಮಾಡಬಾರ್ದು ಅನ್ನೋ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡಿದರೆ ಅದು ಮಹಾ ಅನರ್ಥ ಆಗತ್ತೆ ಅಂತ, ಸಾಮಾನ್ಯ ಅನರ್ಥ ಅಲ್ಲ ಮಹಾ ಅನರ್ಥ ಆಗತ್ತೆ ಅಂತ ಅದನ್ನು ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದಮೇಲೆ ಕರ್ಮಾನುಷ್ಠಾನದ ಹಿನ್ನೆಲೆಯಲ್ಲಿ ಸಮರ್ಪಣ ಬುದ್ಧಿ ಅನ್ನೋದು ಇರಲೇಬೇಕು, ಮಾಡಿದ ಕರ್ಮಗಳನ್ನು ಸಮರ್ಪಿಸುವುದು ಕಡ್ಡಾಯ. ಆದ್ದರಿಂದ ಭಗವಂತ ನಮಗೆ ಆದೇಶವನ್ನು ಮಾಡ್ತಾನೆ ಗೀತೆಯಲ್ಲಿ, ಯತ್ಕರೋಷಿ ಯದಶ್ನಾಸಿ ಯಜ್ಜು ಹೋಷಿ ದದಾತಿ ಯತ್ ಯತ್ ತಪಸ್ಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ ಅಂತ. ಸ್ನಾನ, ದೇವರ ಪೂಜೆ, ಜಪ, ಶಾಸ್ತ್ರಾಧ್ಯಯನ, ಪಾರಾಯಣ, ಹೀಗೆ ಯಾವ್ಯಾವ ಸತ್ಕರ್ಮಗಳನ್ನೆಲ್ಲ ಆಚರಣೆ ಮಾಡ್ತೀರೋ, ವಿಷ್ಣು ವೈಷ್ಣವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಯಾವ ಯಾವ ಆಹಾರವನ್ನು ಸ್ವೀಕಾರ ಮಾಡ್ತೀರೋ, ಅಗ್ನಿ ಮೊದಲಾಗಿರ್ತಕ್ಕಂಥ ಅಧಿಷ್ಠಾನಗಳಲ್ಲಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕುರಿತು ಯಾವ್ಯಾವ ಹೋಮಗಳನ್ನು ಮಾಡಿ ಆಹುತಿಯನ್ನು ಕೊಡ್ತೀರೋ, ಸತ್ಪಾತ್ರರಿಗೆ ಯಾವ ಯಾವ ಧನ ಧಾನ್ಯಾದಿಗಳನ್ನು ದಾನ ಮಾಡ್ತೀರೋ, ವಿರಕ್ತರಾಗಿ ನನ್ನ ದರ್ಶನದ ಅಪೇಕ್ಷೆಯಿಂದ ಯಾವ ತಪಸ್ಸನ್ನು ವ್ರತ ಉಪವಾಸ ಶಾಸ್ತ್ರಾಧ್ಯಯನ ಧ್ಯಾನಾದಿಗಳನ್ನು ಮಾಡ್ತೀರೋ ಆ ಎಲ್ಲ ಸತ್ಕರ್ಮಗಳನ್ನು ನನಗೇ ಸಮರ್ಪಣೆ ಮಾಡು ಅಂತ ಆದೇಶ ಮಾಡಿ ಕರ್ಮ ಸಮರ್ಪಣೆಯ ಬಗ್ಗೆ ನೇರವಾಗಿ ನಮಗೆ ಪ್ರಮೇಯವನ್ನು ತತ್ವವನ್ನು ತಿಳಿಸ್ಕೊಡ್ತಾರೆ. ಕರ್ಮ ಸಮರ್ಪಣೆ ಅನ್ನೋದು ಅತ್ಯಂತ ಅವಶ್ಯ ಅನ್ನೋದನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತಾರೆ. ಇನ್ನೊಂದು ರೀತಿಯಾಗಿ ಕರ್ಮ ಸಮರ್ಪಣೆಯ ಅಗತ್ಯವನ್ನು ತಿಳಿಸ್ತಾರೆ. ಒಂದೇ ಕರ್ಮ ಸ್ವರ್ಗಕ್ಕೂ ಸಾಧನ, ಮೋಕ್ಷಕ್ಕೂ ಸಾಧನ. ಇದು ಹೇಗಾಗತ್ತೆ ಅಂದರೆ ಟೀಕಾಕೃತ್ಪಾದರು ನ್ಯಾಯಸುದೆಯಲ್ಲಿ ತಿಳಿಸ್ತಾರೆ. ಕರ್ಮ ಒಂದೇ ಆಗಿದ್ದರೂ ಕೂಡ ಅದು ಸಕಾಮವಾಗಿ ಆಚರಣೆ ಮಾಡಿದರೆ ಸ್ವರ್ಗಕ್ಕೆ ಮಾತ್ರ ಸಾಧನ ಆಗತ್ತೆ. ಅಲ್ಲಿ ಸುಖ ಇದ್ದರೂ ಕೂಡ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ ಅಂತ, ಪುಣ್ಯ ವಿಶೇಷ ತೀರಿದ ನಂತರ ಮತ್ತೆ ಭೂಲೋಕಕ್ಕೆ ಪುನರಾವೃತ್ತಿ. ಅದೇ ಕರ್ಮವನ್ನು ನಿಷ್ಕಾಮವಾಗಿ ಆಚರಣೆ ಮಾಡಿದರೆ ಮೋಕ್ಷಕ್ಕೆ ಸಾಧನ ಆಗತ್ತೆ. ಶಾಶ್ವತ ಸುಖ, ಪುನರಾವೃತ್ತಿ ರಾಹಿತ್ಯ ಅನ್ನೋದು ಮೋಕ್ಷದ ಲಕ್ಷಣ. ಆದ್ದರಿಂದ ಕರ್ಮ ಒಂದೇ ಆದರೂ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡದೇ ಇದ್ದರೆ ಅದು ಕೇವಲ ಸ್ವರ್ಗಕ್ಕೆ ಮಾತ್ರ ಸಾಧನ ಆಗತ್ತೆ. ಅದೇ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದು ಮೋಕ್ಷಕ್ಕೆ ಸಾಧನ ಆಗತ್ತೆ. ಆದ್ದರಿಂದ ಮಾಡಿದ ಕರ್ಮವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋದರಿಂದ ಅಪರೋಕ್ಷ ಜ್ಞಾನದ ಮುಖಾಂತರ ಮೋಕ್ಷವನ್ನೇ ಪಡೆಯಬಹುದಾಗಿದೆ. ಕರ್ಮ ಮಾಡು ಅದನ್ನು ಸಮರ್ಪಣೆ ಮಾಡದೇ ಇದ್ದರೆ ಅದರಿಂದ ಸ್ವರ್ಗ ಮೊದಲಾಗಿರ್ತಕ್ಕಂಥ ಅಲ್ಪ ಫಲ ಮಾತ್ರ ಪ್ರಾಪ್ತಿಯಾಗತ್ತೆ. ಪೂರ್ಣ ಪ್ರಮಾಣದಲ್ಲಿ ನಿರೀಕ್ಷಿತ ಫಲವನ್ನು ಪಡ್ಕೊಳ್ಳೋದು ಸಾಧ್ಯ ಆಗಲ್ಲ. ಆ ಹಿನ್ನೆಲೆಯಲ್ಲೂ ಕೂಡ ಕರ್ಮಾಚರಣೆ ಎಷ್ಟು ಮುಖ್ಯವೋ ಕರ್ಮ ಸಮರ್ಪಣೆಯು ಅಷ್ಟೇ ಮುಖ್ಯ ಅನ್ನೋದು ನಮಗೆ ಸ್ಪಷ್ಟಪಡಿಸ್ತಾರೆ. ಆದ್ದರಿಂದ ಪ್ರತಿಯೊಂದು ಕರ್ಮಾನುಷ್ಠಾನವನ್ನು ಕೂಡ ಸಮರ್ಪಣ ಬುದ್ಧಿಯಿಂದನೇ ಮಾಡಬೇಕು. ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಲೇಬೇಕು. ಅದರಿಂದ ಕರ್ಮ ಸಮರ್ಪಣೆ ಅನ್ನೋದು ಅತ್ಯಂತ ಅವಶ್ಯ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಇದುವರೆಗೆ ಕರ್ಮ ಸಮರ್ಪಣೆ ಅನ್ನೋದು ಅತ್ಯಂತ ಅವಶ್ಯ ಅನ್ನೋದು ತಿಳ್ಕೊಂಡಾಯಿತು. ಈಗ ಕರ್ಮ ಸಮರ್ಪಣೆ ಅಂದರೆ ಏನು ಅಂತ ಈಗ ಪ್ರಶ್ನೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಉತ್ತರವನ್ನು ಕೊಡ್ತಾರೆ. ಕರ್ಮಗಳನ್ನು ಮಾಡಿದ ತಕ್ಷಣ ಕೇವಲ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಲ್ಲ, ಇಷ್ಟು ಮಾಡಿದರೆ ಸಮರ್ಪಣೆ ಅಂತಲ್ಲ. ಅದರ ಬದಲಿಗೆ ಕರ್ಮದ ಪ್ರಾರಂಭದಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಆಗಾಗ ಮನಸ್ಸಿನಲ್ಲಿ ನಾಹಂ ಕರ್ತ ಹರಿಕ್ ಕರ್ತ ತತ್ಪೂಜಾ ಕರ್ಮ ಚಾಕಿಲಂ ಅಂತ, ಈ ಕರ್ಮವನ್ನು ನಾನು ಸ್ವತಂತ್ರವಾಗಿ ಮಾಡಿದ್ದಲ್ಲ, ಭಗವಂತನೇ ಸರ್ವತಂತ್ರ ಸ್ವತಂತ್ರವಾದ ಕರ್ತೃ, ನಾನು ಅವನ ಅಧೀನ ಕರ್ತೃ ಅಥವಾ ಪರಾಧೀನ ಕರ್ತೃ, ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಕರ್ಮಾಚರಣೆಯನ್ನು ನನ್ನ ಸ್ವರೂಪ ಯೋಗ್ಯತಾನುಸಾರ ಮಾಡಿಸ್ತಾ ಇದ್ದಾನೆ. ಭಗವಂತನ ಅಧೀನನಾಗಿ ಮಾಡ್ತಾ ಇರ್ತಕ್ಕಂಥ ಈ ಕರ್ಮ ವಿಷ್ಣು ಪೂಜೆ ಆಗಿದೆ, ವಿಷ್ಣು ಪೂಜೆ ಆಗಲಿ ಅನ್ನೋ ಅನುಸಂಧಾನ ಮಾಡೋದೇ ಕರ್ಮ ಸಮರ್ಪಣೆ. ಇಲ್ಲಿ ನಾಹಂ ಕರ್ತ ಹರಿಕರ್ತ ಅಂದರೆ ಭಗವಂತನ ಸ್ವತಂತ್ರ ಕರ್ತೃತ್ವ ಅನ್ನೋ ಅನುಸಂಧಾನ ಒಂದು ಮುಖ್ಯವಾದ ವಿಷಯ. ಇನ್ನೊಂದು ತತ್ಪೂಜಾ ಕರ್ಮ ಚಾಕಿಲಂ, ಮಾಡಿರೋ ಎಲ್ಲಂಥ ಸತ್ಕರ್ಮಗಳು ಕೂಡ ವಿಷ್ಣು ಪೂಜಾ ಅನುಸಂಧಾನದಿಂದ ಭಗವಂತನಲ್ಲಿ ಸಮರ್ಪಣೆ ಮಾಡೋದು ಅಂತ. ಇಲ್ಲಿ ಭಗವಂತನ ಕರ್ತೃತ್ವ ಅನುಸಂಧಾನ ಅವನು ಸ್ವತಂತ್ರ ಅನ್ನೋದು ಒಂದಾದರೆ, ರಾಯರು ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡಿ ತಿಳಿಸ್ತಾರೆ. ಸ್ವತಂತ್ರ ಕರ್ತೃವಾಗಿರ್ತಕ್ಕಂಥ ಭಗವಂತ ತನ್ನ ಜ್ಞಾನ ಇಚ್ಛಾದಿಗಳಿಂದ ತ್ರಿವಿಧ ಜೀವರಾಶಿಗಳು ಸಾತ್ವಿಕ ರಾಜಸ ತಾಮಸ ಹೀಗೆ ಮೂರು ವಿಧ ಜೀವರ ಸ್ವಭಾವಕ್ಕೆ ಅನುಗುಣವಾಗಿ ಆಯಾ ಜೀವರಿಂದ ಆಯಾ ಕರ್ಮಗಳನ್ನು ಮಾಡಿಸ್ತಾನೆ. ಈ ರೀತಿಯ ಭಗವಂತನ ಕರ್ತೃತ್ವ ಅನುಸಂಧಾನ ಅನ್ನೋದು ಬಹಳ ಮುಖ್ಯ ಅಂತ. ಯಾಕೆ ಅಂದರೆ ಸಾಮಾನ್ಯವಾಗಿ ನಮಗೆ ಒಳ್ಳೆ ಕೆಲಸ ಮಾಡಿದಾಗ ಅಹಂಕಾರ ತಾನೇ ತಾನಾಗಿ ಬಂದ್ಬಿಡುತ್ತೆ, ಅದೇ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಅಹಂಕಾರ ಬರೋದಿಲ್ಲ. ಉದಾಹರಣೆಗೆ ಕಳ್ಳತನ ಮೊದಲಾಗಿರ್ತಕ್ಕಂಥ ಕೆಟ್ಟ ಕೆಲಸ ಮಾಡಿದರೆ ಸ್ವಾರ್ಥದಿಂದಾಗಿ ನಾನು ಮಾಡಿಲ್ಲ ಅಂತಲೇ ವ್ಯಕ್ತಿ ಹೇಳ್ತಾನೆ ಹೊರತು ಅನಿವಾರ್ಯವಾಗಿ ಮಾಡಿದೆ ಅಂತ ಯಾರೂ ಜಗತ್ತಿನಲ್ಲಿ ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಯಾವ ಸತ್ಕರ್ಮಗಳಿಂದ ಪುಣ್ಯವನ್ನು ಸಂಪಾದಿಸ್ಬೇಕೋ ಅಂತಹ ಸತ್ಕರ್ಮಗಳನ್ನು ಮಾಡಿದಾಗಲೇ ನಾನು ಮಾಡಿದೆ ಅಂತ ಅಹಂಕಾರ ಬಂದ್ಬಿಡತ್ತೆ. ಈ ರೀತಿಯಾಗಿ ಅಹಂಕಾರ ಬಂತು ಅದನ್ನು ಹತ್ತು ಕಡೆ ಹೇಳಿದ್ವಿ ಅಂದರೆ ಧರ್ಮ ಕ್ಷರತಿ ಕೀರ್ತನ ಅಂತ, ಈ ಅಹಂಕಾರ ಅನ್ನೋದು ಆ ಪುಣ್ಯದ ಕೊಡ ಏನಿದೆ ಅದಕ್ಕೊಂದು ತೂತಿದ್ದಂಗೆ. ಸತ್ಕರ್ಮಗಳನ್ನು ಮಾಡಿದಾಗ ನಾನು ಮಾಡಿದೆ ಅಂತ ಅಹಂಕಾರ ಪಟ್ಟರೆ ಬರುವಂತಹ ಪುಣ್ಯವು ಕೂಡ ಸೋರಿ ಹೋಗುತ್ತೆ. ಆದ್ದರಿಂದ ಸತ್ಕರ್ಮ ಮಾಡಿದಾಗ ಅಹಂಕಾರ ಬರೋದಕ್ಕೆ ಹೆಚ್ಚು ಪ್ರಸಕ್ತಿ ಇರೋದರಿಂದ ಹಾಗೆ ಅಹಂಕಾರ ಬರಬಾರ್ದು ಅಂತಾದರೆ ಭಗವಂತನ ಸ್ವತಂತ್ರ ಕರ್ತೃತ್ವದ ಅನುಸಂಧಾನವನ್ನು ಆಗಾಗ ಮನಸ್ಸಿನಲ್ಲಿ ಆದ ವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೀಗೆ ನಾವು ಚಿಂತನೆಯನ್ನು ಮಾಡಿದ್ರೆ ಅದರಿಂದ ಅಹಂಕಾರ ಅನ್ನೋದು ಹೋಗುತ್ತೆ, ಭಗವಂತನಲ್ಲಿ ಭಕ್ತಿ ಅನ್ನೋದು ಮೂಡುತ್ತೆ. ನಾವು ಮಾಡಿರ್ತಕ್ಕಂಥ ಅಲ್ಪಕರ್ಮದಿಂದ ಬಂದಂತಹ ಪುಣ್ಯವನ್ನು ಹಾಳಾಗದಂತೆ ಅದನ್ನು ರಕ್ಷಣೆಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಇಷ್ಟೆಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಭಗವಂತನ ಸ್ವತಂತ್ರ ಕರ್ತೃತ್ವ ಅನುಸಂಧಾನ ಅನ್ನೋದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರ. ಆದ್ದರಿಂದ ಅಂತರ್ಯಾಮಿಯಾಗಿರ್ತಕ್ಕಂಥ ಬಿಂಬರೂಪಿ ಭಗವಂತ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ, ನನ್ನ ಯೋಗ್ಯತೆಯಂತೆ ಮಾಡಿಸ್ತಾ ಇದ್ದಾನೆ, ಅವನೇ ಸ್ವತಂತ್ರ ಕರ್ತೃ, ಅವನೇ ನಮ್ಮ ಬಿಂಬ, ನಾವು ಪ್ರತಿಬಿಂಬಸ್ಥಾನೀಯರು ಅಸ್ವತಂತ್ರರು ಅನ್ನೋ ಅನುಸಂಧಾನವನ್ನು ತಪ್ಪದೇ ಸ್ಮರಣಾದಿಗಳನ್ನು ಮಾಡಿ ಕರ್ಮಾಚರಣೆಯನ್ನು ಮಾಡಬೇಕು. ಆದ್ದರಿಂದ ಪ್ರಾತಃ ಕಾಲದಲ್ಲಿ ಎದ್ದು ಭಗವಂತನನ್ನು ಸ್ತೋತ್ರ ಮಾಡುವಂಥ ಸಂದರ್ಭದಲ್ಲಿ ಸ್ವಾಮಿ ನನ್ನ ಪ್ರಾಣಗಳು ನಿನ್ನ ದಾಸರು, ನನ್ನ ಶರೀರ ಇದು ನಿನ್ನ ಮನೆ, ಅದನ್ನು ಪರಿಮಾರ್ಜನೆ ಮಾಡ್ತೀನಿ ಅಂದರೆ ಹರಿಮಂದಿರದ ಪರಿಮಾರ್ಜನೆ ಅಂತ ಮುಖ ಪ್ರಕ್ಷಾಲನೆ ದಂತಧಾವನ ಇತ್ಯಾದಿ ಮಾಡಿದಾಗ, ವಿಹಿತ ವಿಷಯಗಳ ಭೋಗ ಮಾಡೋದೇ ನಿನ್ನ ಪೂಜೆ, ನಿದ್ರೆ ಮಾಡ್ತೀನಿ ಅಂತಾದರೆ ಅದು ನಿನ್ನ ಧ್ಯಾನ, ಪಾದಗಳಿಂದ ಸಂಚಾರ ಮಾಡ್ತೀನಿ ಗಮನ ಆಗಮನ ಅಂತಾದರೆ ಅದು ನನಗೆ ಪ್ರದಕ್ಷಿಣೆ, ನನ್ನ ಮಾತುಗಳೆಲ್ಲವೂ ಕೂಡ ನಿನ್ನ ಸ್ತೋತ್ರ ರೂಪವಾಗಿದೆ, ಹೀಗೇನೇನು ದಿನನಿತ್ಯದಲ್ಲಿ ಕರ್ಮಗಳನ್ನು ಮಾಡ್ತೀವೋ ಆ ಎಲ್ಲ ಕರ್ಮಗಳು ಕೂಡ ಭಗವಂತ ನಿನ್ನ ಆರಾಧನೆ ಅಂತ ಈ ರೀತಿಯಾಗಿ ನಾವು ಸಮರ್ಪಣೆಯನ್ನು ಮಾಡಬೇಕು. ಬೆಳಗಿನಿಂದ ರಾತ್ರಿವರೆಗೆ ಅನೇಕ ಕರ್ಮಗಳನ್ನು ಪ್ರತಿಯೊಬ್ಬ ಜೀವನು ಕೂಡ ಮಾಡ್ತಾನೆ. ಮುನಿ ಸುಕರ್ಮ ಶೀಲೋಪಿ ತಿಷ್ಟನ್ ಏಕ ದಿನೇ ದಿನೇ ದಶಾವರಾಣಾಂ ದೇಹಾನಾಂ ಕಾರಣಂ ಪ್ರತಿಪದ್ಯತೆ ಅಂತ ಹಿಂದೆ ವಿಚಾರ ಮಾಡ್ದಂಗೆ, ಒಬ್ಬ ಮುನಿನೂ ಕೂಡ ಒಂದು ದಿನಕ್ಕೆ 10 ಜನ್ಮಗಳಿಗಾಗುವಷ್ಟು ಕರ್ಮ ಮಾಡ್ತಾನೆ ಅಂತ ಆದಮೇಲೆ ಸಾಮಾನ್ಯ ಜನರ ಪಾಡೇನು? ಇಂತಹ ಅನಂತ ಕರ್ಮಗಳಲ್ಲಿ ಭಗವಂತನ ಸ್ವತಂತ್ರ ಕರ್ತೃತ್ವ ಅನುಸಂಧಾನ ಇದು ಒಂದು ವಿಚಾರ. ಎರಡನೇದು, ವಿಷ್ಣು ಪೂಜಾನ್ನು ಅನುಸಂಧಾನ ಮಾಡೋದೇ ಕರ್ಮ ಸಮರ್ಪಣೆ. ಅದಾದ ನಂತರದಲ್ಲಿ ಮೂರನೇ ಸಂಗತಿ ಯಾವುದು ಅಂದರೆ ಯಾವ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು, ಸತ್ಕರ್ಮಗಳನ್ನು ಮಾತ್ರ ಸಮರ್ಪಣೆ ಮಾಡಬೇಕು ಅಥವಾ ಸತ್ಕರ್ಮ ಅಸತ್ಕರ್ಮ ಅಥವಾ ಪುಣ್ಯ ಕರ್ಮ ಪಾಪಕರ್ಮ ಎರಡನ್ನೂ ಸಮರ್ಪಣೆ ಮಾಡಬೇಕು, ಎರಡನ್ನೂ ಒಂದೇ ರೀತಿಯಾಗಿ ಸಮರ್ಪಣೆ ಮಾಡಬೇಕು ಅಥವಾ ಪ್ರತ್ಯೇಕ ವಿಧಾನಗಳೇನಾರು ಶಾಸ್ತ್ರ ಹೇಳಿದೆಯಾ ಅಂತ ಈಗ ಮತ್ತೆ 100 ಪ್ರಶ್ನೆಗಳು ನಮಗೆ ಮನಸ್ಸಿನಲ್ಲಿ ಬರ್ತಾ ಇದೆ. ಅದಕ್ಕೆ ಉತ್ತರ ಏನು ಅಂದರೆ, ದ್ವಂದ್ವ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು, ಇದು ಮೊದಲನೇ ಉತ್ತರ. ಎರಡನೇದು ಏನು ಅಂದರೆ, ಆ ದ್ವಂದ್ವ ಕರ್ಮಗಳಲ್ಲಿ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ವೈವಿಧ್ಯತೆ ಅನ್ನೋದಿದೆ, ಎಲ್ಲ ಕರ್ಮಗಳ ಸಮರ್ಪಣೆಯೂ ಕೂಡ ಒಂದೇ ರೀತಿಯಾಗಿ ಅಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನೂ ಒಂದು ಸಂಶಯ ಬರ್ತಾ ಇದೆ, ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ನಾವು ಮಾಡ್ತಕ್ಕಂಥ ಅತ್ಯಂತ ಸಣ್ಣ ಕರ್ಮಗಳು ಅದು ಅವನೇ ನಿಂತು ಮಾಡಿಸಿದ್ದು, ಇದನ್ನು ನಾವು ಸಮರ್ಪಣೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನ? ಅದಕ್ಕೆ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ನೀನು ಏನನ್ನು ಕೊಟ್ಟರೂ ಕೂಡ ಭಕ್ತಿಯಿಂದ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಭಗವಂತ ಗೀತೆಯಲ್ಲಿ ತಿಳಿಸ್ತಾನೆ. ಆದರೆ ಅಲ್ಲಿ ಒಂದು ಎಚ್ಚರಿಕೆ ಏನು ಅಂದರೆ, ನತು ಅವಿಹಿತ ಪತ್ರಾದಿ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸ್ತಾರೆ. ಇಲ್ಲಿ ಪತ್ರ ಪುಷ್ಪಾದಿಗಳನ್ನು ಅರ್ಪಣೆ ಮಾಡೋದು ಅಂತಾದರೆ ವಿಹಿತವಾಗಿರ್ತಕ್ಕಂಥದ್ದನ್ನು ಮಾತ್ರ ಅರ್ಪಣೆ ಮಾಡಬೇಕೇ ಹೊರತು ನಿಷಿದ್ಧವಾದದ್ದನ್ನು ಅರ್ಪಣೆ ಮಾಡಬಹುದು ಅಂತ ಅರ್ಥ ಅಲ್ಲ. ಈಗ ಬರ್ತಕ್ಕಂಥ ಇನ್ನೊಂದು ಸಂದೇಹ ಏನು ಅಂದರೆ, ದ್ವಂದ್ವ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬೇಕು, ವಿಹಿತವಾದದ್ದನ್ನು ಮಾತ್ರ ಅರ್ಪಣೆ ಮಾಡಬೇಕು ಅಂತಲ್ಲ, ನಿಷಿದ್ಧವಾದ ಕರ್ಮವನ್ನು ಕೂಡ ಅರ್ಪಣೆ ಮಾಡ್ಬೋದು ಅಂತಂದರೆ ಆಚಾರ್ಯರು ಹೇಳ್ತಾರೆ, ಲೋಕದಲ್ಲಿ ವ್ಯವಹಾರ ಮಾಡಿದಾಗ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಹಿರಿಯರು ಗುರುಗಳು ಒಳ್ಳೆ ಕೆಲಸ ಮಾಡಿದೆಯಾ ಅಂತ ಪ್ರಶಂಸನೆಯನ್ನು ಮಾಡ್ತಾರೆ. ಆಗ ಆ ಕರ್ಮವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಏನು ಹೇಳ್ತಾನೆ, ಎಲ್ಲ ನಿಮ್ಮ ಆಶೀರ್ವಾದ ಅಂತ. ಅದೇ ಕಳ್ಳತನ ಮೊದಲಾಗಿರ್ತಕ್ಕಂಥ ಅಪರಾಧಗಳನ್ನು ಮಾಡಿದಾಗ ಗುರುಗಳು ಜ್ಞಾನಿಗಳು ಹಿರಿಯರು ಏನು ಕೇಳ್ತಾರೆ, ಯಾಕೆ ಹಿಂಗೆ ಮಾಡಿದಿ ಅಂತ. ಆವಾಗ ಎಲ್ಲ ನಿಮ್ಮದೇ ಆಶೀರ್ವಾದ ಅಂತ ಯಾರು ಹೇಳ್ತಾರೇನೋ, ಸರ್ವತಾ ಇಲ್ಲ. ಆದ್ದರಿಂದ ಲೋಕ ವ್ಯವಹಾರದಿಂದ ತಿಳ್ಕೊಳ್ಳೋದೇನು ಅಂದರೆ, ನಾವು ಮಾಡಿರ್ತಕ್ಕಂಥ ಸತ್ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋದು ಅತ್ಯಂತ ಸೂಕ್ತ, ಮಾಡಲೇಬೇಕು ಅಂತ. ಹೇಗೆ ಮಾಡಬೇಕು ಸಮರ್ಪಣೆ ಅನ್ನೋದನ್ನು ಮುಂದೆ ತಿಳಿಸ್ತಾರೆ. ತಸ್ಮಿನ್ ಅಪೋ ಮಾತರಿಶ್ವ ದದಾತಿ ಅಂತ, ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಕರ್ಮದ ಸಮರ್ಪಣೆ. ಆದ್ದರಿಂದ ನಾಹಂ ಕರ್ತ ಹರಿ ಕರ್ತ ತತ್ಪೂಜಾ ಕರ್ಮ ಚಾಕಿಲಂ ಅಂತ ಭಗವಂತ ಬಿಂಬ, ಅವನೇ ಸರ್ವತಂತ್ರ ಸ್ವತಂತ್ರ. ನಾವು ಎಲ್ಲ ಅವಸ್ಥೆಯಲ್ಲೂ, ಅಸೃಜಾವಸ್ಥೆ, ಸಂಸಾರಾವಸ್ಥೆ, ಮುಕ್ತಾವಸ್ಥೆ, ಎಲ್ಲ ಕಾಲದಲ್ಲೂ ಪ್ರತಿಬಿಂಬಸ್ಥಾನೀಯರು. ಆದ್ದರಿಂದ ನಾವು ಅಸ್ವತಂತ್ರರು. ಬಿಂಬರೂಪಿಯಾಗಿ ಪರಮಾತ್ಮನೇ ನಮ್ಮಲ್ಲಿ ನಿಂತು ನಮ್ಮ ಯೋಗ್ಯತಾನುಸಾರ ಸತ್ಕರ್ಮಗಳನ್ನು ನಮ್ಮಿಂದ ಮಾಡಿಸಿಯಾನೆ, ತಾನು ಮಾಡಿ ಮಾಡಿಸ್ತಾನೆ. ಬಿಂಬಕ್ರಿಯಾಯೈವ ಪ್ರತಿಬಿಂಬಕ್ರಿಯ ಅನ್ನೋ ಕಾರಣಕ್ಕಾಗಿ. ಆದ್ದರಿಂದ ಭಗವಂತ ಸ್ವತಂತ್ರ ಕರ್ತೃತ್ವ ಅನುಸಂಧಾನ ಹಾಗೂ ಮಾಡಿರ್ತಕ್ಕಂಥ ಈ ಕರ್ಮಾನುಷ್ಠಾನವು ವಿಷ್ಣು ಪೂಜೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಸತ್ಕರ್ಮಗಳನ್ನು ಪೂಜಾತ್ವೇನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಪುಣ್ಯಕರ್ಮಗಳನ್ನು. ಇನ್ನು ಪಾಪಕರ್ಮಗಳನ್ನು ಅಥವಾ ದುಷ್ಕರ್ಮಗಳನ್ನು ಅದನ್ನು ನಾವು ಮಾಡಲಿಕ್ಕೆ ಸ್ವತಂತ್ರ ಇಲ್ಲ, ಅದನ್ನೂ ಭಗವಂತನೇ ಪ್ರೇರಣೆ ಮಾಡಿ ನಮ್ಮ ಯೋಗ್ಯತಾನುಸಾರ ಮಾಡಿಸಿರ್ತಾನೆ. ಆದ್ದರಿಂದ ಆ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನೋದು ಸರಿ, ಆದರೆ ಅರ್ಪಣೆಯಲ್ಲಿ ವೈವಿಧ್ಯತೆಯನ್ನು ಗಮನಿಸಬೇಕು. ಸತ್ಕರ್ಮ ಅಸತ್ಕರ್ಮ ಅಂತ ಕರ್ಮಗಳು ಎರಡು ವಿಧ ಹೇಗಿದೆಯೋ ಹಾಗೆ ಕರ್ಮಗಳ ಅರ್ಪಣೆಯೂ ಕೂಡ ಅದೇ ರೀತಿಯಾಗಿ ಎರಡು ರೀತಿ. ಸತ್ಕರ್ಮಗಳನ್ನು ಪೂಜಾತ್ವೇನ ಸಮರ್ಪಣೆ, ಪಾಪಕರ್ಮಗಳನ್ನು ಪರಿಮಾರ್ಜನತ್ವೇನ ಸಮರ್ಪಣೆ ಅಂತ. ಪಾಪಕರ್ಮಗಳ ಘಟನೆ ನಮ್ಮ ಪ್ರಾರಬ್ಧ ಕರ್ಮ ನಿಮಿತ್ತ ಭಗವಂತನೇ ಮಾಡಿಸಿದ್ರೂ ಕೂಡ ನಮ್ಮ ಅಜ್ಞಾನದಿಂದ ಅನಪೇಕ್ಷಿತವಾಗಿ ಅನಿವಾರ್ಯವಾಗಿ ಆ ಪಾಪಗಳ ಘಟನೆ ಆದಾಗ ಅಪರಿಹಾರ್ಯ, ಅದನ್ನು ತಪ್ಪಿಸ್ಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಅಥವಾ ಜೀವದ್ವಯ ಆವೇಶದಿಂದ ಹೀಗೆ ನಾನಾ ಕಾರಣಗಳಿಂದ ಆ ಸತ್ಕರ್ಮಗಳು ಅಥವಾ ಪಾಪಕರ್ಮಗಳು ನಡೆದಾಗ ಆ ಪಾಪಕರ್ಮ ಭಗವಂತನ ಅಧೀನ ಅಂತ ತಿಳ್ಕೊಂಡು ಪಶ್ಚಾತ್ತಾಪದಿಂದ ಈ ರೀತಿಯಾಗಿರ್ತಕ್ಕಂಥ ಕೆಟ್ಟ ಕರ್ಮಗಳನ್ನು ನನ್ನಿಂದ ಯಾವತ್ತೂ ಮಾಡಿಸ್ಬೇಡ ಅಂತ ಈ ರೀತಿಯಾಗಿ ನಾವು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಈಗ ಮಾಡಿದ್ದನ್ನು ಪರಿಹರಿಸು ಅಂಥೇಳಿ ಜ್ಞಾನಪೂರ್ವಕವಾಗಿ ಪಶ್ಚಾತ್ತಾಪವಾಗಿ ಆ ಸತ್ಕರ್ಮಗಳನ್ನು ಪರಿಮಾರ್ಜನತ್ವೇನ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ನಿನ್ನ ಪಾದದ ಕೆಳಗಿರುವ ವಜ್ರರೇಖೆಯಲ್ಲಿ ಹಾಕಿ ಅದನ್ನು ನಾಶ ಮಾಡು, ಇಂಥ ಪಾಪಕರ್ಮಗಳು ನಮ್ಮಿಂದ ಘಟನೆ ಆಗದೇ ಇದ್ದಂತೆ ರಕ್ಷಣೆ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಆದ್ದರಿಂದ ಸರ್ವ ಪ್ರೇರಕ ಸರ್ವ ನಿಯಾಮಕನಾಗಿರ್ತಕ್ಕಂಥ ಭಗವಂತ ನಮ್ಮಲ್ಲಿ ನಿಂತು ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಎಲ್ಲ ಕರ್ಮಗಳನ್ನು ಮಾಡಿಸಿದ್ದಾನೆ, ದ್ವಂದ್ವ ಕರ್ಮಗಳನ್ನು ಮಾಡಿಸಿದ್ದಾನೆ. ಆದ್ದರಿಂದ ಆ ಭಗವಂತನಲ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ಅದರಲ್ಲಿ ಸತ್ಕರ್ಮಗಳನ್ನು ಪೂಜಾತ್ವೇನ ಅನುಸಂಧಾನದಿಂದ ಅಸತ್ಕರ್ಮಗಳನ್ನು ಪರಿಮಾರ್ಜನತ್ವೇನ ನಾವು ಸಮರ್ಪಣೆ ಮಾಡಬೇಕು ಅಂತ ಶಾಸ್ತ್ರಕಾರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಆ ಕರ್ಮದ ವಿಚಾರ ಅನ್ನೋದು ಬಹಳ ಗಾಹನವಾಗಿರ್ತಕ್ಕಂಥದ್ದು. ಆ ಎಲ್ಲ ಪ್ರಮೇಯಗಳನ್ನು ಕೂಡ ಈ ಕರ್ಮ ವಿಮೋಚನಾ ಸಂಧಿಯಲ್ಲಿ ಹಂತ ಹಂತವಾಗಿ ನಮಗೆ ಜಗನ್ನಾಥದಾಸರು ತಿಳಿಸ್ಕೊಡ್ತಾರೆ. ಮುಂದೆ ಪದ್ಯಗಳನ್ನು ಏನೇ ಹೇಳಿದ್ದಾರೆ ಅಂತ ಮುಂದಿನ ಸೇರಿದಾಗ ಮತ್ತೆ ನೋಡೋಣ ಅಂಥೇಳಿ ಶ್ರೀಕೃಷ್ಣ ಅರ್ಪಣ ಮಸ್ತು.